ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಇಂದು ತುಮಕೂರು ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡರು. ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಳಗಾವಿ ವಿಭಾಗದಲ್ಲಿ ಪ್ರಚಾರ ಕೈಗೊಂಡರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯದ ದಕ್ಷಿಣ ಭಾಗದಲ್ಲಿ ಪ್ರಚಾರ ಆರಂಭಿಸಿದ್ದಾರೆ. ಜೆಡಿಎಸ್ ಮುಖಂಡರು, ಆಮ್ ಆದ್ಮಿ, ಬಿಎಸ್ಪಿ ಸೇರಿದಂತೆ ವಿವಿಧ ನೋಂದಾಯಿತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು, ಪಕ್ಷೇತರರು ಸಹ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಮತ ಯಾಚಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ, ಅರಭಾವಿ, ಬೈಲಹೊಂಗಲದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಪ್ರಚಾರ ನಡೆಸಿದರು. ಗೋಕಾಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಅಭ್ಯರ್ಥಿ ಮಹಾಂತೇಶ ಕಡಾಡಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿ ಹಾಗೂ ರಾಣೆಬೆನ್ನೂರಿನಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು. ಮುಖ್ಯಮಂತ್ರಿಗಳ ಜಯವಾಹಿನಿ ರೋಡ್ ಶೋ ಜಿಲ್ಲೆಯ ಬಂಕಾಪುರ, ಶಿಗ್ಗಾಂ ಹಾಗೂ ಸವಣೂರಿನಲ್ಲಿ ನಡೆಯಿತು. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿಂದು ಸಂಜೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಾಲೂಕು ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ ಮಾನೆ ಪರ ಪ್ರಚಾರ ನಡೆಸಲಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಮುಂದುವರೆದಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಾಂತಿಸಾಗರದಲ್ಲಿ ಸಾಹಸ ಕ್ರೀಡೆಗಳ ಮೂಲಕ ಮತದಾನ ಜಾಗೃತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಇಟ್ನಾಳ್ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ವತಿಯಿಂದ ಮಾಹಿತಿ ಶಿಕ್ಷಣ ಸಂವಹನ ಸಂಯೋಜಕರಿಂದ ದೋಣಿ ಮಡಗು ಗ್ರಾಮ ಪಂಚಾಯಿತಿಯಲ್ಲಿ ಮತದಾನದ ಕುರಿತು ಕಾಲ್ನಡಿಗೆ ಜಾಥಾ ಮತ್ತು ಕರಪತ್ರಗಳ ಮೂಲಕ ಮತದಾರರಿಗೆ ಅರಿವು ಮೂಡಿಸಿದರು. 80 ವರ್ಷ ಮೇಲ್ಪಟ್ಟ ಮತದಾರರಿಗೆ ಸನ್ಮಾನಿಸಿ ಖಚಿತ ಮತದಾನ ಮಾಡುವಂತೆ ಮನವಿ ಮಾಡಲಾಯಿತು. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಇಂದು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಎತ್ತಿನಗಾಡಿ ಮೆರವಣಿಗೆ ಮೂಲಕ ಮತದಾನ ಕುರಿತಾದ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥಗೌಡ ಚಾಲನೆ ನೀಡಿ ಮತದಾನ ಜಾಗೃತಿ ಮೂಡಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಡ್ಡಾಯ ಮತದಾನ ಜಾಗೃತಿ ಮೂಡಿಸಲು ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ಸಹಾಯಕ ನಿರ್ದೇಶಕರಾದ ರಾಮಪ್ಪ ಚಾಲನೆ ನೀಡಿ ಮತದಾನ ಅರಿವು ಮೂಡಿಸಿದರು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸಹಾಯವಾಣಿ ಕೇಂದ್ರ ಸ್ಥಾಪಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 08-194-224-246 ಸಂಪರ್ಕಿಸಬಹುದಾಗಿದೆ. ಸಹಾಯವಾಣಿ ಕೇಂದ್ರದಲ್ಲಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತೆ ಸಿಬ್ಬಂದಿ ನಿಯೋಜಿಸಲಾಗಿರುತ್ತದೆ ಎಂದು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಆ ನಿಟ್ಟನಲ್ಲಿ ಆರೋಗ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದ್ದು ಇದಕ್ಕೆ ಎಲ್ಲಾ ರಾಜ್ಯಗಳು ಸಹಕಾರ ನೀಡಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ದೆಹಲಿಯಲ್ಲಿ ಆಯೋಜಿಸಿದ್ದ ಜಿ20 ಅಧ್ಯಕ್ಷತೆ ವಹಿಸಿದ ನಂತರ ಆರೋಗ್ಯ ಸಚಿವರ ಸಭೆಯಲ್ಲಿ ಅವರು ಈ ವಿಷಯ ಪ್ರಸ್ತಾಪಿಸಿದರು. ರಾಜ್ಯ ಸಾರ್ವತ್ರಿಕ ಚುನಾವಣೆಗೆ ಚುನಾವಣಾ ನಿಯೋಜಿತ ಅಧಿಕಾರಿ ಸಿಬ್ಬಂದಿ ಕಳೆದ 20ರಂದು ತರಬೇತಿಗೆ ಗೈರು ಹಾಜರಾದವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಬೆಂಗಳೂರು ಜಿಲ್ಲಾ ಚುನಾವಣಾಧಿಕಾರಿ ಜಾರಿ ಮಾಡಿದ್ದಾರೆ. ತರಬೇತಿಗೆ ಗೈರು ಹಾಜರಾದವರಿಗೆ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದು ತಮ್ಮ ನಿಯೋಜಿತ ತರಬೇತಿ ಕೇಂದ್ರಗಳಿಗೆ ಖುದ್ದು ಹಾಜರಾಗಿ ಸ್ಪಷ್ಟೀಕರಣ ನೀಡುವಂತೆ ಅವರು ತಿಳಿಸಿದ್ದಾರೆ. ಚುನಾವಣಾ ಕೆಲಸಕ್ಕೆ ನಿಯೋಜಿಸಲಾದ ಸಿಬ್ಬಂದಿ ನಿಗದಿಪಡಿಸಿದ ದಿನಾಂಕ, ಸಮಯ ಮತ್ತು ಕೇಂದ್ರಗಳಲ್ಲಿ ತರಬೇತಿ, ಮಸ್ಟರಿಂಗ್ ಮತ್ತು ಮತದಾನ ಕಾರ್ಯಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಿಬ್ಬಂದಿಯು ಯಾರಾದರೂ ಗೈರು ಹಾಜರಾದಲ್ಲಿ ಅಂತಹವರ ವಿರುದ್ದ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ 80 ವರ್ಷ ಮೇಲ್ಪಟ್ಟ 37,439 ಮತದಾರರಿದ್ದು ಈ ಪೈಕಿ 3,408 ಮತದಾರರು ಮನೆಯಲ್ಲಿ ಮತ ಚಲಾಯಿಸಲು ಮತಪತ್ರ ಕೋರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಚ್ಎನ್ ಗೋಪಾಲಕೃಷ್ಣ ಅವರು ತಿಳಿಸಿದ್ದಾರೆ. ವರನಟ ಡಾ ರಾಜ್ಕುಮಾರ್ ಅವರ 94ನೇ ಜನ್ಮದಿನವಾದ ಇಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ಕುಟುಂಬ ಸದಸ್ಯರು ಅಭಿಮಾನಿಗಳು ಗೌರವ ನಮನ ಸಲ್ಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಅಭಿಮಾನದ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಡಾ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ಅನನ್ಯವಾದದ್ದು. ಚಿತ್ರರಂಗಕ್ಕಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸುವ ಮೂಲಕ ಕನ್ನಡಾಭಿಮಾನ ಪ್ರೇರೇಪಿಸಲು ಕಾರಣರಾದವರು. ಈ ನಿಟ್ಟನಲ್ಲಿ ಕನ್ನಡ ಅಭಿಮಾನದ ದಿನಾಚರಣೆ ಅರ್ಥಪೂರ್ಣವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಗೋವಿಂದರಾಜು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಅವರ 94ನೇ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿತ್ತು. ರಾಯಚೂರಿನಲ್ಲಿ ದಿನದ ಗರಿಷ್ಠ 40°C ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 23°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಹಲವು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿ ಡಾ ಮನ್ಸುಖ್ ಮಾಂಡವೀಯ. ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಜನ್ಮದಿನ. ರಾಜ್ಯದೆಲ್ಲೆಡೆ ಗೌರವ ನಮನ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ, ನಂತರ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ ಬಿ ಮಂಜುನಾಥ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ. ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ TN, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಂಧುಗಳೇ, ಇವತ್ತು ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ನೀಡಿದೆ ನಮಗೆಂತಹ ಅವಕಾಶ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ವಿಶ್ವಸಂಸ್ಥೆ ಘೋಷಿಸಿ ಭಾರತವನ್ನು ಮುಂಚೂಣಿ ನಾಯಕತ್ವ ವಹಿಸಲು ಕೇಳಿಕೊಂಡಿರುವುದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಜಾಗತಿಕವಾಗಿ 60 ಕೋಟಿ ಜನರು, ಅದರಲ್ಲೂ ಪ್ರಮುಖವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಬೆಳೆದು ಸೇವಿಸುವ ಈ ಸಿರಿಧಾನ್ಯಗಳನ್ನು ಸುಮಾರು 131 ದೇಶಗಳಲ್ಲಿ ಉತ್ಪಾದಿಸಲಾಗುತ್ತಿದೆ. 17 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗಿಂತ ಸ್ವಲ್ಪ ಹೆಚ್ಚು ನಮ್ಮ ದೇಶದಲ್ಲೇ ಇವುಗಳ ಉತ್ಪಾದನೆ ಆಗುತ್ತಿದೆ. ಅಂದರೆ ಏಷ್ಯಾದ 80% ಉತ್ಪಾದನೆ ಬರೀ ಭಾರತದಿಂದಲೇ ಆಗುತ್ತಿದೆ. ಈ ಸಿರಿಧಾನ್ಯಗಳನ್ನು ಸಕಾರಾತ್ಮಕ ಸಿರಿಧಾನ್ಯಗಳೆಂದು, ಅವುಗಳಲ್ಲಿ ನವಣೆ, ಸಾವೆ, ಹಾರಕ, ಊದಲು ಹಾಗೂ ತಟಸ್ಥ ಸಿರಿಧಾನ್ಯಗಳೆಂದು, ಅವುಗಳಲ್ಲಿ ರಾಗಿ, ಬರಗು, ಜೋಳ, ಸಜ್ಜೆ ಈ ರೀತಿ ವಿಂಗಡಿಸಲಾಗಿದೆ. ಮೊದಲನೆಯವು ಸಕಾರಾತ್ಮಕ ಸಿರಿಧಾನ್ಯಗಳು ಅಂತ ಹೇಳಿದ್ವಲ್ಲ, ಅವು ಔಷಧೀಯ ಗುಣಗಳಿಂದ ತುಂಬಿದ್ರೆ ನಂತರದವು ಸಾಮಾನ್ಯ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಬಿತ್ತನೆ ಮಾಡಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುವ ಈ ಧಾನ್ಯಗಳು ನಮ್ಮ ದೇಶಕ್ಕೆ ವರ. ಆಫ್ರಿಕಾ ಖಂಡ ಹಾಗೂ ಕೆಲ ದಕ್ಷಿಣ ಅಮೆರಿಕ ಪ್ರಾಂತ್ಯಗಳಲ್ಲಿ ಚಿಯಾ, ಟೆಫ್, ಕ್ವಿನೋವಾ ಎಂಬಿತ್ಯಾದಿ ಸೂಪರ್ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಾರೆ. ಇವು ನಮ್ಮ ಸಿರಿಧಾನ್ಯಗಳಿಗೆ ಹೋಲಿಸಬಹುದು. ನಮ್ಮಲ್ಲೂ ಈ ಸೂಪರ್ ಆಹಾರ ಧಾನ್ಯಗಳನ್ನು ಬೆಳೆಯುವ ಪ್ರಯತ್ನ ಸಾಗ್ತಾ ಇದೆ. ಶ್ರೀ ಅನ್ನ ಎಂಬ ವಿಶೇಷ ಯೋಜನೆ ಅಡಿಯಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆಯಲು, ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಲು, ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್ ಬಗ್ಗೆ ಗಂಭೀರ ಗಮನ ಹರಿಸಿ ಜಾಗತಿಕ ಮಾರುಕಟ್ಟೆಯನ್ನು ಮುಟ್ಟುವ ಪ್ರಯತ್ನ ಮಾಡಲಾಗುತ್ತಿದೆ. ಸ್ಥಳೀಯವಾಗಿ ಸಂಸ್ಕರಣ ಘಟಕಗಳನ್ನು ಹೆಚ್ಚಿಸಲು ಎಲ್ಲ ರೀತಿಯ ಪ್ರಯತ್ನಗಳು ಆಗಬೇಕಿದೆ. ಆಸಕ್ತ ರೈತ ಉದ್ಯಮಿಗಳು ಈ ಕ್ಷೇತ್ರವನ್ನು ಮುತುವರ್ಜಿಯಿಂದ ಆಯ್ದುಕೊಳ್ಳಬೇಕಿದೆ. ನಮ್ಮ ದಕ್ಷಿಣ ಭಾರತದ ಕೃಷಿ ಭೂಮಿ ಈ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಅದರಲ್ಲೂ ಕರ್ನಾಟಕದ ಹಲವು ಜಿಲ್ಲೆಗಳು, ಅಂದರೆ ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೀದರ್, ವಿಜಯಪುರ, ಕಲಬುರಗಿ ಇತ್ಯಾದಿ ಜಿಲ್ಲೆಗಳನ್ನ ಸಿರಿಧಾನ್ಯ ಬೆಳೆಯುವ ಪ್ರಮುಖ ಪ್ರಾಂತ್ಯಗಳು ಅಂತ ಹೇಳಬಹುದು. ಕಡಿಮೆ ನೀರು, ಕಡಿಮೆ ರಕ್ಷಣೆ ಬೇಡುವ ಈ ಬೆಳೆಗಳಿಗೆ ಪ್ರಕೃತಿ ದತ್ತವಾದಂತಹ ಬಲವಿದೆ. ಕೀಟ ರೋಗ ಬಾಧೆ ಕಡಿಮೆ, ಸಾವಯವ ಪದ್ಧತಿಗೆ ಅತ್ಯಂತ ಸೂಕ್ತ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 1212 ಹೆಕ್ಟೇರ್ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತಿದೆ. ಹೆಕ್ಟೇರ್ಗೆ 5-6 ಕ್ವಿಂಟಾಲ್ ಸರಾಸರಿ ಇಳುವರಿ ದೊರೆಯುತ್ತದೆ. ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪಾದನೆ 313 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟಿದೆ. ಆದರೆ ಒಂದು ಅಂದಾಜಿನಂತೆ ನಮಗೆ ಸುಮಾರು ಇದರ ಅರ್ಧದಷ್ಟು ಆಹಾರ ಧಾನ್ಯ ಸಾಕಾಗುತ್ತದೆ. ಈ ಹೆಚ್ಚುವರಿ ಆಹಾರದ ಉತ್ಪಾದನೆ ಹಾಗೂ ಸಂಗ್ರಹ ಸಂರಕ್ಷಣೆಗೆ ಬೇಕಾಗುವ ವೆಚ್ಚ ತುಂಬಾ ದುಬಾರಿ. ಇದರ ಬಗ್ಗೆ ನಾವು ಗಮನಹರಿಸಿ ಸೂಕ್ತ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು. ಗುಣಾತ್ಮಕ ಆಹಾರ ಧಾನ್ಯಗಳಿಂದ ಆರೋಗ್ಯ ವರ್ಧನೆಗೆ ಒತ್ತು ಕೊಟ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿಕೊಂಡ್ರೆ ಸದ್ಬಳಕೆ ಸಾಧ್ಯವಾಗುತ್ತದೆ. ಈ ವಿಶೇಷ ಸನ್ನಿವೇಶದಲ್ಲಿ ಕೃಷಿಕರಿಗೆ ಅನೇಕ ಅವಕಾಶಗಳು ತೆರೆಯಲ್ಪಡುತ್ತವೆ. ಸಿರಿಧಾನ್ಯಗಳನ್ನು ಬೆಳೆಯುವ ಕೃಷಿಕರಿಗೆ ಬೆಂಬಲ ನೀಡಲು, ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಲು ಅನೇಕ ರೈತೋದ್ಯಮಿಗಳಿಗೆ ಇದೊಂದು ಸುವರ್ಣಾವಕಾಶ. ಈ ಧಾನ್ಯಗಳ ಸಂಸ್ಕರಣೆ ಅಷ್ಟೊಂದು ಸುಲಭವಿಲ್ಲ. ಕೆಲವು ವಿಶೇಷ ಯಂತ್ರೋಪಕರಣಗಳ ಬಳಕೆ ಅಗತ್ಯವಿದೆ. ಇವುಗಳನ್ನು ಇಲ್ಲೇ ಸುತ್ತಮುತ್ತಲು ಬೆಳೆಯುವುದರಿಂದ ಸಾಗಾಣಿಕೆ ಖರ್ಚು ಕಡಿಮೆ ಆಗುತ್ತದೆ. ಬೆಳೆದಂತ ಈ ಧಾನ್ಯಗಳನ್ನು ಸಂಸ್ಕರಿಸಿ ವಿವಿಧ ಬಗೆಯ ತಿನ್ನಲು ಸಿದ್ಧವಿರುವ, ಅಂದರೆ ರೆಡಿ ಟು ಈಟ್, ರೆಡಿ ಟು ಸರ್ವ್ ಎಂಬ ಪದಾರ್ಥಗಳನ್ನು ಸಿದ್ಧಪಡಿಸಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಸಣ್ಣ ಪ್ರಯತ್ನಗಳು ನಮ್ಮ ಜಿಲ್ಲೆಯಲ್ಲಿ ಆರಂಭಗೊಂಡಿವೆ. ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ಗಳು, ಬಿಸ್ಕೆಟ್ಗಳು, ರೊಟ್ಟಿ, ನಿಪ್ಪಟ್ಟು, ಕೋಡುಬಳೆ, ಚಕ್ಲಿ, ಸಿಹಿ ಉಂಡೆಗಳು ಇತ್ಯಾದಿ ತಿನಿಸುಗಳು ಅಲ್ಲಲ್ಲಿ ದೊರೆಯುತ್ತಿವೆ. ಗ್ರಾಹಕರಿಗೆ ಆರೋಗ್ಯಯುಕ್ತ ಆಹಾರ ಪದಾರ್ಥಗಳು ಈ ರೂಪದಲ್ಲಿ ದೊರೆಯುವುದು ಅತ್ಯಂತ ಅವಶ್ಯಕ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತು ಮತ್ತೆ ಮತ್ತೆ ನಿಜವಾಗುತ್ತಿದೆ. ಕೊರೋನಾ ಪೀಡಿತ ಕಾಲದಲ್ಲಿ ಒಳ್ಳೆಯ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಎಷ್ಟು ಉಪಯುಕ್ತ ಎಂಬುದನ್ನ ಜನಸಾಮಾನ್ಯರು ಮನಗಂಡಿದ್ದಾರೆ. 4-6 ರೂಪಾಯಿ ಹೆಚ್ಚಿದ್ದರೂ ಸಾವಯವ ಆಹಾರೋತ್ಪನ್ನಗಳನ್ನು ಬಳಸುವುದರಿಂದ ಬೆಳೆದಂತ ರೈತರಿಗೂ ಉತ್ತೇಜನ, ತಿಂದಂತಹ ಗ್ರಾಹಕರಿಗೂ ಒಳ್ಳೆಯ ಆರೋಗ್ಯ. ಈ ಸಿರಿಧಾನ್ಯಗಳನ್ನು ಹೇಗೆ ಬೆಳೆಯುವುದು, ಹೇಗೆ ಬಳಸುವುದು, ಬಿತ್ತನೆ ಬೀಜಗಳು ಎಲ್ಲಿ ದೊರೆಯುತ್ತಿವೆ ಎಂಬಿತ್ಯಾದಿ ಮಾಹಿತಿಗಳಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಬಹುದು. ನಮ್ಮ ಸಂಪರ್ಕ ಸಂಖ್ಯೆ 9449858786. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರೈತ ಬಾಂಧವರೇ, ಈಗ ಕೇಳಿ, ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾ ಬಿ ಮಂಜುನಾಥ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಬೀಜೋತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ಈ ಒಂದು ಬಿತ್ತನೆ ಬೀಜಗಳು ಅಂದರೆ ಗುಣಮಟ್ಟ ಇಲ್ಲಪ್ಪ ಅಂತಂದರೆ ಸಾಕಷ್ಟು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ಉತ್ತಮವಾದ ಒಂದು ಗುಣಮಟ್ಟದ ಬೀಜಗಳನ್ನು ನಾವು ಪ್ರಾರಂಭದಲ್ಲೇ ಆಯ್ಕೆ ಮಾಡಿಕೊಂಡಾಗ ನಮ್ಮ ಒಂದು ಕೃಷಿ ಬೆಳೆಗಳಲ್ಲಿ ಯಶಸ್ಸನ್ನು ನಾವು ಕಾಣ್ಬೋದು. ಈಗ ಕೃಷಿ ಬೆಳೆಗಳ ಅಲ್ಲದಲೇ ತೋಟಗಾರಿಕಾ ಬೆಳೆಗಳಲ್ಲೂ ಸಹ ಅಷ್ಟೇ. ಒಳ್ಳೆಯ ಒಂದು ಗುಣಮಟ್ಟದ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಈ ಒಂದು ಬೆಳೆಗಳಲ್ಲಿ ಯಶಸ್ವಿಯಾಗಿ ಆದಾಯ ಮತ್ತು ಇಳುವರಿಯನ್ನು ಕಾಣಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಸುಧಾರಿತ ಬಿತ್ತನೆ ಬೀಜದ ಉತ್ಪಾದನೆಯ ತಾಂತ್ರಿಕತೆಗಳು ಅಂದರೆ ಯಾವ ರೀತಿ ಇರಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಬೀಜೋತ್ಪಾದನಾ ತಜ್ಞರಾದಂತಹ ಡಾಕ್ಟರ್ ಬಿ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರಿಂದ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ರೈತ ಬಾಂಧವರೇ. ಸರ್ ಹೇಳಿ ಸರ್, ಇವತ್ತಿನ ದಿನದಲ್ಲಿ ಅಂದ್ರೆ ಬಿತ್ತನೆ ಬೀಜಗಳು ಮಾಡ್ತಾನೆ ಹೇಳಿದಾಗ ಬೆಳಿತಾನೆ ಅನ್ನೋ ಒಂದು ರೈತ ನಮಗೆ ಕಾನ್ಫಿಡೆನ್ಸ್ ಬಂದಾಗ ನಾವು ಅಂತ ರೈತನ ನಾವು ಆಯ್ಕೆ ಮಾಡ್ಕೊಂತೇವೆ. ಈ ರೈತ ಆಯ್ಕೆ ಮಾಡಿಕೊಂಡಾಗ ಆ ರೈತನಿಗೆ ನಾವು ಮೂಲ ಬೀಜಗಳನ್ನ ಕೊಟ್ಟು ಮತ್ತೆ ಅದು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯ ಸಾವಯವ ಬೀಜ ಪ್ರಮಾಣ ಸಂಸ್ಥೆ ಬೆಂಗಳೂರು ಇವರ ಒಂದು ಜೊತೆಗೂಡಿ ಇದು ಬೀಜೋತ್ಪಾದನೆ ಕಾರ್ಯಕ್ರಮ ಆಗಿರುತ್ತದೆ. ಒಂದು ವಿಶ್ವವಿದ್ಯಾಲಯ, ಇನ್ನೊಂದು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ KSSOCA ಮತ್ತು ರೈತ, ಈ ಮೂರು ಜನ ಸೇರಿ ನಾವು ಬೀಜೋತ್ಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ರೈತನಿಗೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಏನ್ ಬೇಕಾಗಿರುತ್ತೆ ಅಂದ್ರೆ ರೈತನಿಗೆ ತನ್ನದೇ ಆದ ಜಮೀನು ಇರಬೇಕು, ಆ ಜಮೀನಿನ ಪಾಣಿ ಇರಬೇಕು, ಮತ್ತೆ ಅವನಿಗೆ ಆಧಾರ್ ಕಾರ್ಡ್ ಇರಬೇಕು, ಅವನ ಬ್ಯಾಂಕಿನ ಪಾಸ್ ಪುಸ್ತಕ ಬೇಕು, ಮತ್ತೆ ಅವನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತೆ ಅದರಲ್ಲಿ ಫಾರಂ ನಂಬರ್ ನಮೂನೆ ಒಂದು ಅಂತ ಒಂದು ಫಾರಂ ಇರುತ್ತೆ, ಅದು ನೋಂದಣಿ ಮಾಡ್ತಕ್ಕಂಥದ್ದು. ನಾವು ಅವರ ಪರವಾಗಿ ನಾವು ವಿಶ್ವವಿದ್ಯಾಲಯದ ಬೀಜ ಘಟಕದವರಾಗಲಿ, ರಾಜ್ಯ ಬೀಜ ನಿಗಮದವರಾಗಲಿ, ಆಮೇಲೆ ರಾಷ್ಟ್ರೀಯ ಬೀಜ ನಿಗಮದವರಾಗಲಿ, ರೈತರೊಂದಿಗೆ ಅಂದ್ರೆ ರೈತರು ಫಾರ್ಮರ್ಸ್, ಅವರು ಗ್ರೋಯರು, ನಾವು ಪ್ರೊಡ್ಯೂಸರ್. ಸೊ ಹೀಗಾಗಿ ಈ ಮೂರು ಜನ ಒಂದು ಟ್ರಯಾಂಗಲ್ ಆಗಿ ಈ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮ ನಡೀತದೆ. ರೈತನಿಗೆ ಏನು ಅನುಕೂಲ ಅಂತಂದ್ರೆ ರೈತ ವಿಜ್ಞಾನಿಗಳು ನೇರವಾಗಿ ಸಂಪರ್ಕ ಸಿಗುತ್ತೆ. ರೈತನಿಗೆ ಫಾರ್ ಎಕ್ಸಾಂಪಲ್ ಅವನು ಭತ್ತದ ಬೆಳೆಗಾರದ ಭತ್ತ ಬೀಜೋತ್ಪಾದನೆ ಮಾಡಿದ ರೈತ ಅಂತಂದ್ರೆ ಅವನ ಹೊಲದಲ್ಲಿ ಬರೀ ಭತ್ತ ಅಷ್ಟೇ ಇರೋದಿಲ್ಲ, ಅವನ ಜಮೀನಿಗೆ ಹೋದಾಗ ನಮಗೆ ಮೆಕ್ಕೆಜೋಳ ಸಿಗುತ್ತೆ, ಅಡಿಕೆ ಸಿಗುತ್ತೆ, ತೆಂಗು ಸಿಗುತ್ತೆ, ಹಸುಗಳು ಸಿಗ್ತವೆ, ಎಮ್ಮೆಗಳು ಸಿಗ್ತವೆ, ಕೋಳಿ ಸಿಗುತ್ತೆ, ಅವ ರೈತ ಮಾಡ್ತಕ್ಕಂಥ ಉಪಕಸಬಗಳು ಎಲ್ಲ ಸಿಗ್ತವೆ. ಆ ರೈತ ಅವಾಗ ವಿಜ್ಞಾನಿಗಳೇ ಅವನ ಮನೆ ಬಾಗಿಲಿಗೆ ಹೋದಾಗ ರೈತರೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡ್ತಾನೆ. ಅವನು ಭತ್ತದ ಬೆಳೆ ಆದ ತಕ್ಷಣ ನಾವು ನಮ್ಮ ಕೈ ಮತ್ತು ಕಣ್ಣು ಮುಂದೆ ಹೋಗುತ್ತೆ, ಅಲ್ಲಿ ಹೋಗಿದ ತಕ್ಷಣ ಅಡಿಕೆ ಇರುತ್ತೆ, ಅಡಿಕೆಯಲ್ಲಿ ಒಂದು ಹಿಂಗಾರು ಒಳಗೆ ಬಂದಿರುತ್ತೆ, ಅಡಿಕೆ ಒಳಗಡೆ ಯಾಕೋ ಇಳುವರಿ ಬರ್ತಿರಲ್ಲ, ಈ ಕಡೆ ಪಕ್ಕದಲ್ಲಿ ಬಾಳೆ ಇರುತ್ತೆ, ಅವನದೇ ಕಬ್ಬು ಇರುತ್ತೆ. ಅದಕ್ಕೆ ನಾವು ಉಚಿತವಾಗಿ ರೈತನ ಹೊಲದಲ್ಲಿ, ರೈತನ ಮನೆ ಬಾಗಿಲಿಗೆ, ರೈತನ ಎದುರುಗಡೆ ನಾವು ವಿಜ್ಞಾನಿಗಳು ಅವರಿಗೆ ಒಂದು ಆ ಒಂದು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ, ಫಾರ್ ಎಕ್ಸಾಂಪಲ್ ರೋಗ ಇದ್ರಪ್ಪ ಅಂದ್ರೆ ಇದಲ್ಲಪ್ಪ ಈ ತರ ರೋಗ ಇದೆ, ನೀವು ಇದಕ್ಕೆ ಯಾಕೆ ಹಿಂಗೆ ಬಿಟ್ಕೊಂಡಿದ್ಯಾ, ಸಮಯ ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಇಮ್ಮಿಡಿಯೇಟ್ಲಿ ನಮಗೆ ಗೊತ್ತಿದ್ರೆ ನಮಗೆ ಅಥವಾ ನಮ್ಮ ಈ ವಿಶ್ವವಿದ್ಯಾಲಯದ ಕನ್ಸರ್ನ್ ನಮಗೆ ತಜ್ಞರಿರ್ತಲ್ಲ, ಆ ತಜ್ಞರಿಗೆ ಕೂಡಲೇ ಈಗ ಇವಾಗ ಯುಗದಲ್ಲಿ ಗೊತ್ತಿರ್ಬೋದು ನಿಮಗೆ ವಿಡಿಯೋ ಕಾಲು, ವ್ಯಾಟ್ಸಪ್ ಎಲ್ಲ ಇರೋದ್ರಿಂದ ಕೂಡಲೇ ಆ ಫೋಟೋ ಹೊಡೆದು ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನಾವು ನಿಗದಿತ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ವ್ಯಕ್ತಿಗೆ ನಾವು ಅದನ್ನ ಕಳಿಸಿದಾಗ ಅವ್ರು ಇಮಿಡಿಯೇಟ್ಲಿ ಅದಕ್ಕೆ ಏನು ಸೂಕ್ತವಾದ ಪರಿಹಾರವನ್ನು ಇಮಿಡಿಯೇಟ್ಲಿ ಕೊಡ್ತಾರೆ. ಸೊ ವೈಜ್ಞಾನಿಕವಾಗಿ ಅವರು ಇದನ್ನು ಮಾಡೋದ್ರಿಂದ ಅವರಿಗೆ ಅದರಲ್ಲೂ ಸಹ ಇಳುವರಿ ಬರ್ತದೆ. ಈಗ ಮೂಲ ಬೀಜಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ ಅಂತ ಹೇಳಿದ್ರಲ್ಲ ಸರ್, ಮೂಲ ಬೀಜಗಳಂದ್ರೆ ಏನು ಸರ್? ಮೂಲ ಬೀಜ ಅಂತಂದ್ರೆ ಇದು ಪ್ರಾಮಾಣೀಕೃತ ಬೀಜವನ್ನ ಉತ್ಪತ್ತಿ ಮಾಡೋದು ಈ ಬೀಜದಿಂದನೆ. ಇದು ತಳಿವರ್ಧಕ ಬೀಜ ಅಂತ ಬರುತ್ತದೆ, ಬ್ರೀಡರ್ ಸೀಡ್ ಅಂತ. ಬ್ರೀಡರ್ ಸೀಡ್ ಇಂದ ಮೂಲ ಬೀಜವನ್ನು ಮಾಡ್ತೇವೆ. ಮೂಲ ಬೀಜ ಅಂತಂದ್ರೆ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಇದರಿಂದ ಮಲ್ಟಿಪ್ಲೈ ಮಾಡೋದು, ಇದರಿಂದ ಮತ್ತೆ ನಾವು ಸರ್ಟಿಫೈಡ್ ಸೀಡ್ಸ್ ಅನ್ನು ಉತ್ಪತ್ತಿ ಮಾಡ್ತೇವೆ. ಮೂಲ ಬೀಜ ಅಂತಂದ್ರೆ ಫೌಂಡೇಶನ್ ಸೀಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮೂಲ ಬೀಜ ಅಂತ ಕರೀತಾರೆ. ಇದರ ಚೀಟಿ, ಗುರುತಿನ ಚೀಟಿ ಬಿಳಿ ಬಣ್ಣದ್ದಾಗಿರುತ್ತದೆ. ಇದನ್ನು ಸಹ ರೈತ ವಿಜ್ಞಾನಿಗಳು ಮತ್ತು ಬೀಜ ಸಾವಯವ ಪ್ರಮಾಣ ಸಂಸ್ಥೆಯ ಒಂದು ಮೂರು ಜನರ ಒಂದು ಸಹಭಾಗಿತ್ವದಲ್ಲಿ ನಡೀತದೆ ಸರ್. ಸರ್, ಈಗ ಮೂಲ ಬೀಜ ಅಂತಂದ್ರೆ ಎಲ್ಲಿಂದ ತರ್ತೀರ ಅವ್ರನ್ನ? ಮೂಲ ಬೀಜ ಅಂತಂದ್ರೆ ಇದು ಮೂಲ ಬೀಜವನ್ನ ಒಂದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅದು ಉತ್ಪತ್ತಿ ಆಗುತ್ತೆ. ಆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಂತಂದ್ರೆ ಒಬ್ಬ ವಿಜ್ಞಾನಿ ಒಂದು ತಳಿಯನ್ನು ಬಿಡುಗಡೆ ಮಾಡ್ತಾನೆ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಒಂದು ಭತ್ತದಲ್ಲಿ ಒಂದು ತಳಿ ನಿರೋಧಕ ತಳಿ, ಫಾರ್ ಎಕ್ಸಾಂಪಲ್ ಒಂದು KPR1 ಅಂತ, ಅದು ಸಹ್ಯಾದ್ರಿ ಸುಮ ಅಂತ ಒಂದು ಭತ್ತದ ತಳಿ, ಅದು ನಾನು ಬಿಡುಗಡೆ ಮಾಡ್ತಕ್ಕಂಥ ತಳಿ, ವಿಶ್ವವಿದ್ಯಾಲಯದ ಮೊದಲ ತಳಿ. ಈ ತಳಿಯನ್ನು ನಾನು ಯಾವ ಭಾಗ ಅಂತಂದ್ರೆ ಗುಡ್ಡಗಾಡು ಪ್ರದೇಶ ಕೊಡಗು ಜಿಲ್ಲೆಗೆ ನಾನು ಇದನ್ನು ಬಿಡುಗಡೆ ಮಾಡಿದ್ದು. ಈ ತಳಿಯ ಬೀಜವನ್ನ ಬಿಡುಗಡೆ ಮಾಡಬೇಕಾದ್ರೆ ಅದನ್ನ ನಾವು ಫಸ್ಟ್ ನಾವು ಏನ್ ಮಾಡಬೇಕು, ನ್ಯೂಕ್ಲಿಯರ್ ಸೀಡ್ ಆಗಿ ತಗೊಂತೀವಿ. ನ್ಯೂಕ್ಲಿಯರ್ ಸೀಡ್ ಅಂತ ಬರುತ್ತೆ, ಅದು ಫಸ್ಟ್ ಸ್ಟಾರ್ಟಿಂಗ್, ಅದು ಕನ್ಸರ್ನ್ ಸೈಂಟಿಸ್ಟ್ ಡೆವಲಪ್ ಮಾಡಿರ್ತಕ್ಕಂಥ ಆ ವಿಜ್ಞಾನಿಯೇ ಡೆವಲಪ್ ಮಾಡಿರ್ತಾನದ್ದು, ಅದು ಅವನ ಕಂಪ್ಲೀಟ್ಲಿ ಓಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಅವನ ಕೈಗಿರುತ್ತೆ, ಬೀಜ ಮತ್ತು ಅವನ ಹತ್ರನೇ ಇರುತ್ತೆ. ಈ ಬೀಜವನ್ನು ಉಪಯೋಗಿಸಿ ನಾವು ತಳಿವರ್ಧಕ ಬೀಜ ಅಂತ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೇವೆ, ಅದಕ್ಕೆ ಬ್ರೀಡರ್ ಸೀಡ್ ಅಂತ ಕರೀತಾರೆ. ಆ ಬ್ರೀಡರ್ ಸೀಡ್ ಅದಾದ ನಂತರ ಬರ್ತಕ್ಕಂಥದ್ದೇ ಮೂಲ ಬೀಜ. ಸರ್, ಈಗ ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಯಾವ ಯಾವ ಬಿತ್ತನೆ ಬೀಜಗಳ ಒಂದು ಉತ್ಪಾದನೆ ಆಗ್ತಾ ಇದೆ? ಅತ್ಯುತ್ತಮ ಕ್ವಶನ್. ಅದು ರೈತ ಬಾಂಧವರೇ, ಇದು ಕತ್ತಲಗೆರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 2016 ಇಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಬಹು ಬೆಳೆ ಸಂಸ್ಕರಣಾ ಘಟಕವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ 2016 ಸ್ಥಾಪನೆ ಆಗಿದ ದಿನದಿಂದ ಇಲ್ಲಿ ಅನೇಕ ಬೆಳೆಗಳನ್ನು ನಾವು ಬೀಜೋತ್ಪಾದನೆ ಮಾಡ್ತೇವೆ. ನಾವು ಬೀಜೋತ್ಪಾದನೆ ಈಗ ಫಾರ್ ಎಕ್ಸಾಂಪಲ್ ಭತ್ತದಲ್ಲಿ ತಗೊಳ್ಳಿ, ಭತ್ತದಲ್ಲಿ ನಾವು ಈ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ತಳಿಗಳು ಅಂತಂದ್ರೆ ಇವು ಯಾವುದೇ ತರಹದ ಪ್ರೈವೇಟ್ ಕಂಪನಿ ತಳಿಗಳಲ್ಲ, ಇವು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ಅವರಿಗೆ ಗಮನಕ್ಕೆ ತಂದು ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು. ಅಂದ್ರೆ ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಇರ್ತದೆ, ಆಮೇಲೆ ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಇರುತ್ತೆ. ಅಂದ್ರೆ ಕೇಂದ್ರೀಯ ತಳಿ ಬಿಡುಗಡೆ ಒಂದು ಸಮಿತಿ, ರಾಜ್ಯ ತಳಿ ಬಿಡುಗಡೆ ಒಂದು ಸಮಿತಿ ಇರುತ್ತೆ. ಈ ಸಮಿತಿ ಮೂಲಕ ಅದು ಬಿಡುಗಡೆ ಆಗಿರ್ತಕ್ಕಂಥ ತಳಿ ಆಗಿರ್ತದೆ. ಇದು ಪ್ರೈವೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಸೋನಾ ಅಂಕುರ್ ಸೋನಾ ಈ ಸೋನಾ ಅಂತ ಈ ಸೋನಾ ಹೆಸರು ತುಂಬಾ ಸೋನಾಗಳು ಬಂದಿದ್ದಾವೆ. ಈ ಬೀಜಗಳಲ್ಲ, ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು. ನಾವು ಇಲ್ಲಿ JGL ಅಂತ ಒಂದು ತಳಿ ಇದೆ, JGL 1798 ಅಂತ. ಈ ಭತ್ತದಲ್ಲಿ BPT 5204 ಅಂತ ಒಂದಿದೆ. ಆಮೇಲೆ 1001 MTU 1001, MTU 1010, ಆಮೇಲೆ MO 4 ಅಂತ ಬಂದಿದೆ. ಅದು ಕೆಂಪು ಭತ್ತದ ತಳಿ ಅದು. ಇದು ಎಸ್ಪೆಷಲಿ ಕುಂದಾಪುರ ಉಡುಪಿ ಕಡೆ ಎಲ್ಲ ತುಂಬಾ, ಅದು ಕುಚ್ಚಲಕ್ಕಿ ಅಂತ ಆ ತರದ ತಳಿ. MO 4 ಜ್ಯೋತಿ ಅಂತ ಇದೆ, ಅದು ಕೆಂಪಕ್ಕಿ. ಈ ಭತ್ತದಲ್ಲ ಅದು. ರಾಗಿಗಳಲ್ಲಿ ನಾವು GPU 28 ಅಂತ ಒಂದು ತಳಿ ಇದೆ, ML 365 ಅಂತ ಒಂದಿದೆ, GPU 44 ಇದೆ, PR 202 ಇದೆ. ಇವು ರಾಗಿಯಲ್ಲಿ ನಾವು ಪ್ರಮುಖವಾಗಿ ಉತ್ಪತ್ತಿ ಮಾಡ್ತಕ್ಕಂಥ ತಳಿಗಳಾಗಿವೆ. ದ್ವಿದಳ ಧಾನ್ಯಗಳಲ್ಲಿ ನಾವು ಪ್ರಮುಖವಾಗಿ ತೊಗರಿಯಲ್ಲಿ BRG 2 ಮತ್ತೆ BRG 5 ಅನ್ನ ನಾವು ಯಥೇಚ್ಛವಾಗಿ ಉತ್ಪತ್ತಿ ಮಾಡಿದ್ದೇವೆ. ಕಳೆದ ನಮ್ಮ ವಿಶ್ವವಿದ್ಯಾಲಯದಲ್ಲಿ 2016 ರಾಜ್ಯಕ್ಕೆ ನಾವು ಅತ್ಯಂತ ಅಧಿಕವಾಗಿ 1200 ಕ್ವಿಂಟಲ್ ಪ್ರಾಮಾಣಿಕೃತ ಬೀಜವನ್ನು ಮಾಡಿ ದಾಖಲೆಯನ್ನು ಮಾಡಿದ್ದೇವೆ. ಅದೇ ತರ ಕಡಲೆಯಲ್ಲಿ ಹಿಂಗಾರಿನಲ್ಲಿ ಕಡಲೆ ಬೆಳಿತೀವಿ, ಕಡಲೆಯಲ್ಲಿ ಜಾಕಿ ಅಂತ ಬರುತ್ತದೆ, ಆಮೇಲೆ JG 11 ಅಂತ ಬರುತ್ತೆ. ಇವೆರಡು ಕಡಲಲ್ಲಿ ನಾವು ಬರ್ತಕ್ಕಂತ ಒಂದು ಬೀಜ ಮಾಡತಕ್ಕಂತ ತಳಿಗಳು. ಅದೇ ತರ ಸೋಯಾಬೀನ್ ಅಲ್ಲಿ ನಮಗೆ DSP 21 ಅಂತ ಬರ್ತದೆ, ಧಾರವಾಡ ಸೋಯಾಬೀನ್ 21 ಅಂತ ಒಂದು, JS 335 ಅಂತ ಬರ್ತದೆ. ಇದು ಸೋಯಾಬೀನ್ ಅಲ್ಲಿ ನಾವು ಮಾಡ್ತಕ್ಕಂತ ಎರಡು ಪ್ರಮುಖ ತಳಿಗಳು. ಅದೇ ತರ ನಾವು ಕುಸುಬೆಯಲ್ಲಿ ಮಹಾ PNRB ಅಂತ ಒಂದು ತಳಿ ಇದೆ. ಆಮೇಲೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿ ಬಹಳ ಜನಪ್ರಿಯವಾಗಿರ್ತಕ್ಕಂಥ ತಳಿ ಉದ್ದಲಿ ಅಂತಂದ್ರೆ ರಶ್ಮಿ ಅಂತ, ಅದು LB 625 ಅಂತ, ರಶ್ಮಿ ಅಂತ ತಳಿ. ಇದು ಅತ್ಯುತ್ತಮ ತಳಿ. ಆಮೇಲೆ ಹೆಸರಲ್ಲಿ KK ಅಂತ, ಅದು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿ. ಭತ್ತದಲ್ಲಿ KPR 1 ಅಂತ ಇದೆ, ತುಂಗಾ ಅಂತ ಒಂದು ತಳಿ ಬರ್ತದೆ. KPR 1 ತುಂಗಾ ಇವೆರಡು ತಳಿಗಳು ಗುಡ್ಡಗಾಡು ಪ್ರದೇಶಕ್ಕೆ. MO 4 ಜ್ಯೋತಿ ಇದು ಅಂದ್ರೆ ಉಡುಪಿ ಕುಂದಾಪುರ ಕೋಸ್ಟಲ್ ಜೋನ್ಗೆ ಅದು, ಅದನ್ನ ನಾವು ಹೆಚ್ಚಾಗಿ ಬೆಳಿತೇವೆ. ನಂತರ ಇಲ್ಲಿ ನಮ್ಮ ಈ ಭದ್ರಾ ಕಮಾಂಡ್ ಏರಿಯಾಗೆ ಬಂದಾಗ ಈಗ JGL 1798, BPT 5204, ಈಗ ಮುಂದಿನ ದಿನಗಳಲ್ಲಿ ಅರಣ್ಯನಾರರು ಸಹ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ರೈತರ ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ಬಿತ್ತನೆ ಬೀಜಗಳನ್ನ ರೈತರ ಜಮೀನುಗಳಲ್ಲೇ ಉತ್ಪಾದನೆ ಮಾಡಕ್ಕೆ ನಿಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಸಾಕಷ್ಟು ಸಲಹೆಗಳನ್ನ ಕೊಡ್ತದೆ ನಮ್ಮ ರೈತರಿಗೆ. ಅಂತಹ ಒಂದು ಸಲಹೆಗಳಿಗೆ ರೈತರು ಒಪ್ಪಿಕೊಂಡು ಮುಂದೆ ಬರ್ತಾರೆ ಸರ್ ಬಿತ್ತನೆ ಬೀಜಗಳ ಒಂದು ಉತ್ಪಾದನೆ ಮಾಡಕ್ಕೆ? ಒಳ್ಳೆ ಅತ್ಯುತ್ತಮ ಕ್ವಶನ್. ಯಾಕಂದ್ರೆ ಅದು ಬಂದಿದ್ಮೇಲೆ ನಮ್ಮಲ್ಲಿ ಅದು ಬೀಜೋತ್ಪಾದನೆ ಆಗಿದ್ದು. ಪ್ರಮುಖವಾಗಿ ಫಸ್ಟ್ ನಾವು ಈಗ ಚಳ್ಳಕೆರೆ ಚಿತ್ರದುರ್ಗ ಭಾಗದಲ್ಲೆಲ್ಲ ನೀವು ಗೊತ್ತಿರಬಹುದು, ಶೇಂಗಾದಲ್ಲಿ ಬಹಳ ಅತ್ಯಂತ ಹೆಸರುವಾಸಿಯಾದ ಒಂದು ಪ್ಲೇಸ್. ಶೇಂಗಾದಲ್ಲಿ ಇತ್ತೀಚೆಗೆ ಸ್ವಲ್ಪ ಇಳುವರಿ ಕಮ್ಮಿ ಆಯಿತು, ಮಳೆ ಸಹ ಗ್ಯಾಂಬ್ಲಿಂಗ್ ಆಯಿತು. ಹಾಗಾಗಿ ಅದು ಶೇಂಗಾ ಏರಿಯಾ ಇದೆಯಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದು ತೊಗರಿಯಾಗಿ ಪರಿವರ್ತನೆ ಆಯಿತು. ಈ ಒಂದು ನಾವು ಎನ್ಕ್ಯಾಶ್ ಮಾಡ್ಕೊಂಡು ಏನು ಮಾಡಿದ್ವಿ, ಅಲ್ಲಿ ರೈತರಿಗೆ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಉತ್ತೇಜನ ಕೊಟ್ಟು. ಬೀಜೋತ್ಪಾದನೆ ಮಾಡೋದ್ರಿಂದ ಇನ್ನೊಂದೇನು ರೈತರಿಗೆ ಪ್ರಮುಖವಾದ ಒಂದು ಲಾಭ ಅಂತಂದರೆ ಅವನಿಗೆ ನಿರ್ದಿಷ್ಟ ಬೆಲೆ ಸಿಕ್ಬಿಡುತ್ತೆ. ಅವನಿಗೆ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಇರೋದಿಲ್ಲ. ಮಾರುಕಟ್ಟೆಯ ಬೆಲೆ ಬಗ್ಗೆ ಅವರಿಗೆ ಆಲ್ರೆಡಿ ಮೊದಲೇ ಗೊತ್ತಿರುತ್ತೆ, ನಾನು ಯಾವ ಬೆಲೆಗೆ ನಮಗೆ ತಗೊಂತಾರೆ ಅಂತ. ನಿಮ್ಗೆ ಗೊತ್ತಿರ್ಬೋದು ರೈತನಿಗೆ ಪ್ರಮುಖವಾದ ಕಷ್ಟಕರವಾದ ಪರಿಸ್ಥಿತಿ ಅಂತಂದ್ರೆ, ಏನು ಬೆಳೆ ಬೆಳೆದಿರ್ತಾನಲ್ಲ ಅವನಿಗೆ ನಾಳೆ ಅದು ಯಾವ ಬೆಲೆಗೆ ಹೋಗುತ್ತೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅದೊಂದು ದೊಡ್ಡ ಒಂದು ಅವನ ಯಕ್ಷ ಪ್ರಶ್ನೆ ಆಗಿರುತ್ತೆ. ಬಟ್ ಈ ಬೀಜೋತ್ಪಾದನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆ ರೈತನಿಗೆ ನನ್ನ ಹೊಲದಲ್ಲಿ ಎಷ್ಟು ಕ್ವಿಂಟಲ್ ಭತ್ತ ಬೆಳೆದ್ರೆ ನನಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಆಲ್ರೆಡಿ ಅವ್ನಿಗೆ ಗೊತ್ತಿರುತ್ತೆ ಒಂದು. ಇನ್ನೊಂದೇನಂತಂದ್ರೆ, ರೈತ ಬಿತ್ತನೆ ಬೀಜ ಬೆಳಿಲಿಕ್ಕೆ ಗುಣಮಟ್ಟದ ಒಂದು ಅವಶ್ಯಕತೆ ಇರುತ್ತಲ್ಲ. ನಾವು ಒಬ್ಬ ರೈತನ ನಾವು ಆಯ್ಕೆ ಮಾಡ್ಕೊಂಡಾಗ ಅವನಿಗೆ ಬೆಳೆ ಬೀಜದಿಂದ ಬೀಜಕ್ಕೆ ಅಂದ್ರೆ ಬಿತ್ತನೆ ಮಾಡೋದ್ರಿಂದ ಅವನ ಕಾಳನ್ನು ಆರೈಸ್ ಮಾಡ್ಕೊಂಡು ನಮ್ಮ ಬೀಜವನ್ನು ಆರೈಸ್ ಮಾಡ್ಕೊಂಡು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ತರೋವರೆಗೂ ನಮ್ಮ ಅವರ ಸಂಬಂಧ ಹಂಗೆ ಇರುತ್ತೆ. ಸೊ ಅದರಲ್ಲಿ ಅನೇಕ ಬಾರಿ ಅವ್ರನ್ನ ನಾವು ಭೇಟಿ ಮಾಡ್ತೇವೆ, ನಾವು ಭೇಟಿ ಮಾಡ್ತೇವೆ, ನಮ್ಮೊಂದಿಗೆ ವಿಶ್ವವಿದ್ಯಾಲಯದ ಇನ್ನೊಂದು ತಜ್ಞರ ತಂಡ ಇರುತ್ತೆ, ಜೊತೆಗೆ ಬೀಜೋತ್ಪಾದನಾ ಸಾವಯವ ಪ್ರಮಾಣ ಸಂಸ್ಥೆ ಇದೆಲ್ಲ, ಸರ್ಟಿಫಿಕೇಶನ್ ಏಜೆನ್ಸಿಯವರು ಸಹ ನಮ್ಮ ಕೈ ಜೋಡಿಸ್ತಾರೆ. ಇದರಿಂದ ರೈತನಿಗೆ ಯಾವುದೇ ರೋಗ ಇಲ್ಲದಂಗೆ, ಕೀಟ ಇಲ್ಲದಂಗೆ, ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾಗಿ ಅಧಿಕ ಇಳುವರಿಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ರೇಟು ಸಹ ವಿಶ್ವವಿದ್ಯಾಲಯದಿಂದ ಅಥವಾ ಆಗಲಿ ರಾಜ್ಯ ಸರ್ಕಾರದಿಂದ ಬೀಜೋತ್ಪಾದನೆ ರೈತನಿಗೆ ಸಪರೇಟಾಗಿ ಅವರಿಗೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಯೂಶಲಿ ಮಾರ್ಕೆಟ್ ಏನು ಪ್ರೈಸ್ ಇರುತ್ತಲ್ಲ, ಕಳೆದ 2 ವರ್ಷದಿಂದ 3 ವರ್ಷದಿಂದ ಅದಕ್ಕೆ ಏನು ಮಾರ್ಕೆಟ್ ದರ ಇರುತ್ತಲ್ಲ, ಆ ದರಕ್ಕಿಂತ ಶೇಕಡ 20-25% ಜಾಸ್ತಿ ಇರುತ್ತೆ. ಆಮೇಲೆ ನಾವು ಅವರ ಹಣವನ್ನು ನಾವು ನೇರವಾಗಿ ಮಧ್ಯವರ್ತಿಗಳಿಲ್ಲದಂಗೆ ನೇರವಾಗಿ ಅವರ ಖಾತೆಗೆ ಜಮಾ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ರೈತ 1 ಲಕ್ಷ ಬೆಳೆ ಬರತಕ್ಕಂಥ ಒಂದು ಬೆಳೆಯನ್ನು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ನಮ್ಮ ಬೀಜ ಘಟಕಕ್ಕೆ ತೊಗೊಂಬಂದ್ರೆ ಬಲ್ಕಾಗಿ ನಾವು ಅವನಿಗೆ ಮುಂಚೆ ಅವನಿಗಿನ್ನು ಬೀಜವನ್ನು ಮೊಳಕೆ ಪ್ರಮಾಣ ಮುಗಿದು ಇನ್ನು ಪ್ರೊಸೆಸಿಂಗ್ ಆಗೋದಕ್ಕೆ ಟೈಮ್ ಹಿಡಿತಲ್ಲ, ಹಾಗಾಗಿ 40-50% ಹಣವನ್ನು ನೇರವಾಗಿ ಅವರ ಖಾತೆಗೆ ಹಾಕ್ತೇವೆ. 1 ಲಕ್ಷ ರೂಪಾಯಿದ್ದು ಅವನಿಗೆ ವ್ಯಾಲ್ಯೂ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ನಮ್ಮ ಬೀಜ ಘಟಕಕ್ಕೆ ಬಂತು ಅಂತಂದರೆ 40-50,000 ರೂಪಾಯಿ ದುಡ್ಡನ್ನು ಮುಂಗಡವಾಗಿ ಅವರಿಗೆ ನಾವು ಪಾವತಿ ಮಾಡ್ತೇವೆ. ಇನ್ನು ಮಿಕ್ಕಿದ್ದ 50,000 ಇದೆ ಇದೆಯಲ್ಲ ಅದನ್ನು ನಾವು ಅದನ್ನು ಬೀಜ ಸಂಸ್ಕರಣೆ ಮಾಡಿ ಬೀಜ ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಿ ಆ ಮೊಳಕೆ ಪ್ರಮಾಣ ನಿರ್ದಿಷ್ಟ ಒಂದು ಘಟ್ಟವನ್ನು ಪಾಸ್ ಆಗಿದ್ರೆ ಮಾತ್ರ ದೆನ್ ನಾವು ಮುಕ್ಕಿದ ಒಂದು ಹಣವನ್ನು ಅವರು ನೇರವಾಗಿ ಅವರ ಖಾತೆಗೆ ನಾವು ಜಮಾ ಮಾಡ್ತೇವೆ. ಇದು ಈ ಒಂದು ಪ್ರೊಸೆಸ್ ಇದೆಲ್ಲ ಒಂದರಿಂದ ಒಂದೂವರೆ ತಿಂಗಳಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ರೈತನಿಗೆ ಈಗ ಅವನು ಸಾಲ ಸೂಲ ಮಾಡಿ ಬೆಳೆ ಬೆಳೆದಿರ್ತಾನೆ, ಅವನಿಗೆ ಇಮ್ಮಿಡಿಯೇಟ್ಲಿ ಬೆಳೆ ಬೆಳೆದ ತಕ್ಷಣನೇ ಸಾಲಗಾರರು ಆಮೇಲೆ ಅವನಿಗೆ ಇನ್ಪುಟ್ಸ್ ಏಜೆನ್ಸಿಯವರು ಅವರು ಇವರು ಕೊಟ್ಟಿರೋಲ್ಲ ಬೀಜಗೊಬ್ಬರದವರೆಲ್ಲ ಸಾಲ ತಂದಿರ್ತಾರೆ, ಅಂಥವ್ರಿಗೆ ಅಟ್ಲೀಸ್ಟ್ ಸ್ವಲ್ಪ ಹಣ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಆದರೂ ಅವರಿಗೆ 50% ಹಣವನ್ನು ಮುಂಗಡವಾಗಿ ಕೊಡ್ತೇವೆ. ದರದ ಬಗ್ಗೆ ಅವರಿಗೆ ನಿರ್ದಿಷ್ಟವಾಗಿ ಮೊದಲಿನ ಗೊತ್ತಿರುತ್ತೆ, ಇದೇ ಅವ್ರಿಗೊಂದು ಪ್ಲಸ್ ಪಾಯಿಂಟ್. ಸರ್, ಈಗ ನೀವು ಹೇಳಿದ್ರ ಈಗ ನಮ್ಮ ರೈತರು ಸಾಕಷ್ಟು ರೀತಿಯಾದಂತಹ ಒಂದು ಬಿತ್ತನೆ ಬೀಜಗಳನ್ನ ಬೀಜೋತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರ, ಈಗ ಭತ್ತ ಆಗಿರ್ಬೋದು, ದ್ವಿದಳ ಧಾನ್ಯದ ಒಂದು ಬೆಳೆಗಳಾಗಿರ್ಬೋದು, ಈಗ ಇಂಥ ಒಂದು ಬಿತ್ತನೆ ಬೀಜಗಳನ್ನ ಈಗ ನಿಮಗೆ ಅವರು ಕೊಡಬೇಕಾಗುತ್ತೆ, ನಿಮ್ಮ ಮುಖಾಂತರ ಅವರು ಬೇರೆ ಕಡೆಗೆ ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ರ ಅಂದ್ರೆ ನೇರವಾಗಿ ರೈತರಿಗೆ ಮಾರಾಟ ಮಾಡಬಹುದು ಅಂತ ರೈತರು? ರೈತರಿಗೆ ನೇರವಾಗಿ ಮಾರಾಟ ಮಾಡಕ್ ಬರಲ್ಲ. ರೈತರಿಗೆ ನೇರವಾಗಿ ಮಾರಾಟ ಮಾಡಬಹುದು ಯಾವಾಗ ಅಂತಂದ್ರೆ ಅವರು ಅದಕ್ಕೆ ಚೀಟಿ ಗಿಟಿ ಏನಿರಲ್ಲ, ಅದಕ್ಕೆ ಅದಕ್ಕೆ ಪ್ರಾಮಾಣೀಕೃತ ಸಂಸ್ಥೆಯವರು ಪ್ರಾಮಾಣೀಕೃತ ಮಾಡೋದಿಲ್ಲ. ಬೀಜ ಪ್ರಮಾಣ ಸಂಸ್ಥೆಯ ಒಪ್ಪಂದ ಮೀರಿ ಕೊಟ್ಟರೆ ಅವ್ರ ಬಗ್ಗೆ ಕಾನೂನು ಪ್ರಕರಣ ಕ್ರಮನ ಕೈಗೊಳ್ತೀವಿ. ಯಾಕಂದ್ರೆ ನಾವು ಒಪ್ಪಂದ ಆಗಕ್ಕಿಂತ ಮುಂಚೆ ಒಂದು ಅಫಿಡವಿಟ್ ಮಾಡ್ಕೊಂಡಿರ್ತೇವೆ ಅವ್ರ ಹತ್ರ, ನಾವು ಯಾವುದೇ ಕಾರಣಕ್ಕೂ ಈ ಬೀಜವನ್ನು ಬೇರೆ ಹೊರಗಡೆ ಮಾರಾಟ ಮಾಡಲ್ಲ, ನಿಮಗೆ ಕೊಡ್ತೀವಿ ಅಂತ. ಯಾಕಂದ್ರೆ ಅದರಿಂದ ನಾವು ನಮ್ಮ ಬೀಜ ನಿಗಮದಿಂದ ಏನೇ ನಿಮ್ಗೆ ಇನ್ನೆಟ್ ಬಂದಿರುತ್ತಲ್ಲ ಅದ್ರ ಪ್ರಕಾರನೇ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ರೈತನ ಆಯ್ಕೆ ಮಾಡಿರ್ತೇವೆ. ಯಾವುದೇ ರೈತ ಆಧಾರ ಮಾಡಿಲ್ಲ ಇದುವರೆಗೂ ನಮ್ಮಲ್ಲಿ. ಸರ್, ಈಗ ನಿಮ್ಮ ಒಂದು ಬೀಜೋತ್ಪಾದನೆ ಸಂಸ್ಥೆಯಿಂದ ಮತ್ತು ರೈತರಿಂದ ಒಪ್ಪಂದ ಆಗಿರುತ್ತೆ ಅಂದ್ರೆ ಈಗ ಇಂಥ ಬೀಜಗಳನ್ನ ನಿಮ್ಮ ಜಮೀನಿನಲ್ಲಿ ಬೀಜೋತ್ಪಾದನೆ ಮಾಡ್ಬೇಕಪ್ಪ, ನಮಗೆ ಕೊಡ್ಬೇಕಪ್ಪ ಅಂತೇಳಿ, ಈಗ ಅವ್ರ ಜಮೀನಿನಲ್ಲಿ ಈಗ ಒಂದು ಭತ್ತ ಏನಾದರೂ ಅವ್ರು ಬೀಜೋತ್ಪಾದನೆ ಮಾಡಿ ನಿಮಗೆ ಕೊಟ್ಟಾಗ ಅಲ್ಲಿ ಬೀಜಗಳ ಒಂದು ಮೊಳಕೆ ಏನು ಪ್ರಮಾಣ ಇರುತ್ತೋ 80%ಕ್ಕಿಂತ ಅಧಿಕ ಬರಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನ್ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅವ್ರು ರೈತರು? ಅಲ್ಲ, ಅದಕ್ಕೋಸ್ಕರನೇ ನಾವು ರೈತರಿಗೆ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಪೂರ್ತಿ ಜಾಗರೂಕತೆಯಿಂದ ಎಲ್ಲಾ ಕ್ರಮಗಳನ್ನ ವಹಿಸ್ತೀವಿ. ಕ್ರಮ ವಹಿಸಿದ್ರೆ 95% ಆ ತರ ಜರ್ಮಿನೇಷನ್ಗೆ ಯಾವುದೇ ತರ ಫೇಲ್ ಆಗೋದಿಲ್ಲ. ಎಲ್ಲೋ ಒಂದೊಂದು ಭಾಗದ ರೈತರು ಕೆಲವೊಂದ್ಸರಿ ಮಳೆ ಏನಾದ್ರು ಆದಾಗ ಅವಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಮುಂಗಡವಾಗಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಬೀಜ ಪ್ರಯೋಗಾಲಯ ಇದೆ, ಅದರಲ್ಲಿ ನಮ್ಮ ಲಾಟ್ ಬಂದ ತಕ್ಷಣ ನಾವು ಬೀಜ ಪ್ರಯೋಗಾಲಯದಲ್ಲಿ ನಾವು ಟೆಸ್ಟ್ ಮಾಡ್ಬಿಡ್ತೀವಿ. ಅಲ್ಲಿ ಬೈ ಚಾನ್ಸ್ ಅದು ಬರಲಿಲ್ಲ ಅಂತಂದ್ರೆ ನಾವು ರೈತನಿಗೆ ನಿಮ್ದು ಮೊಳಕೆ ಪ್ರಮಾಣ ಬರ್ತಿಲ್ಲಪ್ಪ, ನಿಮ್ದು ತೇವಾಂಶದ ಮಟ್ಟ ಜಾಸ್ತಿ ಇದೆ ಅಂತೇಳಿ ಇನ್ನೊಂದು ಸ್ವಲ್ಪ ಒಣಗಿಸಕ್ಕೆ ಹೇಳ್ತೀವಿ. ಇನ್ನೊಂದು ಸ್ವಲ್ಪ ಒಣಗಿಸಿದ್ರೆ ಅಟ್ಲೀಸ್ಟ್ ಮಾಯಿಸಿದ ಪ್ರಮಾಣ ಜಾಸ್ತಿ ಬರ್ಬೋದೇನೋ ಅಂತ, ಅವಾಗ ತೇವಾಂಶದ ಪ್ರಮಾಣ ಕಮ್ಮಿ ಆದಾಗ ಮತ್ತೆ ಮತ್ತೊಂದು ಸರಿ ನಾವು ಮೊಳಕೆ ಪ್ರಮಾಣ ಟೆಸ್ಟ್ ಮಾಡ್ತೇವೆ, ಆವಾಗ ನಾವು ಅದನ್ನ ಇಲ್ಲಿ ತರ್ತೇವೆ. ಅದರ್ವೈಸ್ ಅವ್ರಿಗೆ ಮುಂಚೆನೆ ಹೇಳ್ಬಿಡ್ತೀವಿ, ಯಾವುದು ನಿಮಗೆ ಈ ತರ ಆಗಿದೆ, ನಿಮ್ದು ಬೀಜವನ್ನ ನಮಗೆ ಆಗೋದಿಲ್ಲ, ಮತ್ತೆ ಮುಂದಿನ ಕ್ರಮಗಳಿಗೆ ಮುಂದೆ ನಿಮ್ಗೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ನೀವು ನೇರವಾಗಿ ಮಾರುಕಟ್ಟೆಲ್ಲಿ ಮಾರ್ಕೊಬಹುದು ಅಂತ ನಾವ್ರಿಗೆ ಹೇಳ್ಬಿಡ್ತೀವಿ. ಈಗ ನೀವು ಹೇಳಿದಂತ ಹೊಸ ಹೊಸ ಎಲ್ಲಾ ತಾಂತ್ರಿಕತೆಗಳನ್ನ ಈ ಒಂದು ಬಿತ್ತನೆ ಬೀಜಗಳ ಒಂದು ಉತ್ಪಾದನೆಯಲ್ಲಿ ಅಳವಡಿಸಿಕೊಂಡಾಗ ನಮ್ಮ ರೈತರು ಒಂದು ಬೀಜದ ಒಂದು ಮೊಳಕೆಯ ಪ್ರಮಾಣ ಕಡಿಮೆ ಬರಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ತೇವಾಂಶ ಮತ್ತೆ ಅವರು ಈ ಕಟಾವು ಮಾಡಿದ ಒಂದು ಟೈಮಿಂಗ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಕಟಾವು ಮುಂಗಡವಾಗಿ ಕಟಾವು ಮಾಡಿದ್ರೆ ಕೆಲವೊಂದ್ಸರಿ ಮಳೆ ಬರುತ್ತೆ ಅಥವಾ ಏನಾರ ಪಕ್ಕದಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ ನಾನು ಮಾಡಬೇಕು ಅಂತ, ನಮ್ಮ ಒಂದು ಸಲಹೆ ಮೇಲೆಗೆ ಅವನೇನಾದರೂ ಕಟಾವು ಮಾಡಿದ್ದೇ ಆದಲ್ಲಿ ಯಾವುದೇ ಕಾರಣಕ್ಕೂ ಜನ್ಮೇಶನ್ ತುಂಬಾ ಚೆನ್ನಾಗಿ ಬರ್ತದೆ. ಸರ್, ಕೆಲವೊಂದು ಬಿತ್ತನೆ ಬೀಜಗಳಿಗೆ ಅಷ್ಟೇ ಸೀಮಿತ ಯಾಕೆ ಆಗಿದ್ರೆ ಎಲ್ಲಾ ಬೀಜಗಳ ಒಂದು ಬೀಜೋತ್ಪಾದನೆ ಮಾಡಕ್ ನೀವು ಮುಂದೆ ಬರ್ಬೋದಲ್ಲ ಸರ್ ನಿಮ್ಮ ಸಂಸ್ಥೆ? ಈಗ ನೀವು ಹೇಳಿ ಒಳ್ಳೆ ಅತ್ಯುತ್ತಮ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನೀವು, ಇದರಲ್ಲಿ ಎರಡು ಇರ್ತವೆ, ಒಂದು ಸಂಕರಣ ಬೀಜ ಅಂತ ಇರ್ತದೆ, ಇನ್ನೊಂದು ವೆರೈಟೀಸ್ ಅಂತ. ವೆರೈಟೀಸ್ ಅಂತಂದ್ರೆ ಇದು ಹೈ ವಾಲ್ಯೂಮ್ ಲೋ ವ್ಯಾಲ್ಯೂ ಕ್ರಾಪ್ಸ್ ಅಂತ, ಇದು ಇವೆಲ್ಲ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ಬರ್ತದೆ. ವಾಲ್ಯೂಮ್ ತುಂಬಾ ಜಾಸ್ತಿ ಇರ್ತದೆ ಅಂದ್ರೆ ಒಂದು 25 kg ಭತ್ತಕ್ಕೆ ನಾವು ಒಂದು 900-800 ರೂಪಾಯಿ ಅದೇ ಮಾಡ್ತೇವೆ. ಅದೇ ವೆಜಿಟೇಬಲ್ಸ್ ಅಂತ ಬರ್ತದೆ, ಅಲ್ಲಿ ಸಂಕರಣ ಬೀಜ ಮತ್ತು ಹೂವಿನ ಬೀಜಗಳೆಲ್ಲ ಕೇವಲ ಗ್ರಾಮ್ಸ್ ಅಲ್ಲಿ ಇರ್ತವೆ, ತುಂಬಾ ಅಧಿಕವಾದ ರೇಟ್ ಇರುತ್ತೆ, ಅದಕ್ಕೆ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ಅನ್ನು ನಾವು ತರೋದಿದ್ದೇವೆ. ಸರ್, ಈಗ ಬಿತ್ತನೆ ಬೀಜಗಳನ್ನ ಬೀಜೋತ್ಪಾದನೆ ಮಾಡಿ ನಿಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ರೈತರು ತಂದುಕೊಟ್ಟಾಗ ಅಂದ್ರೆ ಮಾರು ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ನೇರವಾಗಿ ಏನು ಲೂಸ್ ಬೀಜ ಮಾಡ್ತೀರಾ, ಏನು ಪ್ಯಾಕೆಟ್ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಸರ್? ರೈತ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ನಮ್ಮ ಬೀಜ ಘಟಕಕ್ಕೆ ಬೀಜ ತಂದಾಗ ಅದಕ್ಕೆ ಬಲ್ಕ್ ಅಂತ ಕರಿತೇವೆ, ಅದು ಬಲ್ಕ್ ಬೀಜ ಅಂತ ಕರಿತೇವೆ. ಆ ಬೀಜವನ್ನ ಬಲ್ಕ್ ಬೀಜ ಬಂದಾಗ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ಯಾಕಿಂಗ್ ಮಾಡ್ತೇವೆ, ಅಲ್ಲೇ ಮಾಡ್ಕೊಂಡ್ ಬಂದಿರ್ತೇವೆ. ಅದು ಪ್ಯಾಕಿಂಗ್ ಯಾರ ಇದರ ಒಂದು ಉಸ್ತುವಾರಿಗಳಾಗುತ್ತೆ ಅಂತಂದ್ರೆ ನಮ್ಮ ಬೀಜ ಘಟಕದ ಒಬ್ಬ ಅಧಿಕಾರಿ ಮತ್ತು ಸಾವಯವ ಬೀಜ ಪ್ರಮಾಣ ಅಧಿಕಾರಿ ಸಹ ಅಲ್ಲಿ ಆ ಸ್ಥಳದಲ್ಲಿ ಹಾಜರಾಗ್ತಾರೆ. ಅವರೆಲ್ಲ ನೋಡಿ ವೆರಿಫೈ ಮಾಡಿ ಅಲ್ಲೇ ಮಾಯಿಶ್ಚರ್ ಟೆಸ್ಟ್ ಮಾಡಿ ಇದು ಬೀಜ ಮಾಯಿಶ್ಚರ್ ನಮ್ಮ ರೇಂಜಲ್ಲಿ ಇದೆ ನೀವು ತಗೊಂಡೋಗ್ಬೋದು ಅಂತ ಹೇಳಿದಾಗ ಅಲ್ಲಿ 50 kg ಅಥವಾ ನಿರ್ದಿಷ್ಟ ಪ್ರಮಾಣದ ತೂಕ ಒಂದು ಯೂನಿಫಾರ್ಮ್ ತೂಕವನ್ನು ನಾವು ಮಾಡಿಕೊಂಡು ಇಲ್ಲಿ ತಗೊಂಡ್ಬರ್ತೇವೆ. ಇಲ್ಲಿ ತಗೊಂಡ್ಬಂದಾದ ನಂತರ ರೈತರ ಜೊತೆಗೆ ಚರ್ಚೆ ಮಾಡಿ ಈಗ ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ಸುಮಾರು ರೈತರ ಬೀಜ ಬಂದಾಗ ಅವ್ರ ಸೀನಿಯರಿಟಿ ಪ್ರಕಾರ ನಮ್ಮ ಬೀಜ ಸಂಸ್ಕರಣ ಘಟಕ ಖಾಲಿ ಇದೆಯೋ ಇಲ್ಲೋ ಅಂತ ನೋಡ್ಕೊಂಡಾಗ ಅವ್ರ ಫೋನ್ ನಂಬರ್ಗೆ ಫೋನ್ ಮಾಡಿ ಇವತ್ತು ನಿಮ್ಮ ಬೀಜವನ್ನು ನಾವು ಸಂಸ್ಕರಣೆ ಮಾಡ್ತಿದ್ದೀವಿ ಅಥವಾ ಇವತ್ತು ನಾಳೆ ಒಂದು ಅದು ಸಂಸ್ಕರಣೆ ಮಾಡೋಕ್ಕಿಂತ ಒಂದಿನ ಮುಂಚೆ ಅವ್ರಿಗೆ ನಾವು ಫೋನ್ ಮಾಡ್ತೇವೆ. ಅವರು ಯಾರಾದರೂ ಒಬ್ರು ಬರ್ತಾರೆ, ರೈತನ ಆಗಿರ್ಬೋದು, ರೈತನ ಮಗ ಆಗಿರ್ಬೋದು, ಅವರ ಸಂಬಂಧಪಟ್ಟ ರೈತ ಕಳಿಸ್ತಾನೆ, ಅವರ ಕಣ್ಣೆದುರಿಗೆ ಸಹ ಬೀಜವನ್ನು ನಾವು ಸಂಸ್ಕರಣ ಘಟಕಕ್ಕೆ ಹಾಕ್ತೇವೆ. ಸಂಸ್ಕರಣೆ ಮಾಡ್ತೇವೆ. ಸಂಸ್ಕರಣೆ ಮಾಡಿದಾಗ ತಿರಸ್ಕೃತ ಬೀಜ ಅಂತ ಬರ್ತದೆ, ಕಡ್ಡಿ ಕಸ. ರೈತ ಹೇಗೆ ಅವನು ಹೊಲದಲ್ಲಿ ಒಕ್ಕಣೆ ಮಾಡಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಒಂದು ಕ್ವಿಂಟಲ್ಗೆ ಭತ್ತ ಅಂತ ತಗೊಳ್ಳಿ, ಡೈರೆಕ್ಟ್ಲಿ ಮಿಷಿನ್ ಕಂಡು ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನ ಅವ್ರು ತೂರೋದು ಇಲ್ಲ, ತಂದ್ಬಿಡ್ತಾರೆ ಫುಲ್ ಒಣಗಿಸ್ಕೊಂಡು. ಆವಾಗ ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಕಡ್ಡಿ ಕಸ ಕಾಯಿಜೋಳು ಎಲ್ಲ ಬಂದಿರುತ್ತೆ. ಅವರೇ ಅಲ್ಲಿ ತೂರಿ ಅಥವಾ ಅಲ್ಲಿ ಕುಣಿಯಲ್ಲಿ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ರಿಜೆಕ್ಷನ್ ಕಮ್ಮಿ ಆಗ್ತದೆ. ಸೊ ಆವಾಗ ರಿಜೆಕ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು 100 ಕೆಜಿ ಭತ್ತ ಬೀಜವನ್ನು ನಾವು ಬಲ್ಕ್ ಬೀಜವನ್ನು ನಮ್ಮ ಸಂಸ್ಕರಣೆ ಘಟಕದಲ್ಲಿ ಸಂಸ್ಕರಣೆ ಮಾಡಿದಾಗ ಒಂದು 8-10 ಕೆಜಿಯಷ್ಟು ಅವರಿಗೆ ಈ ಕಡ್ಡಿ ಕಸ ಕಾಯಿಜೊಳ್ಳು ಎಲ್ಲ ಹೋಗ್ತದೆ. ಅದನ್ನ ಅವ್ರಿಗೆ ಕೊಡ್ತೇವೆ, ಇನ್ನು ಮಿಕ್ಕಿದ್ದನ್ನು ನಾವು ಬ್ಯಾಗ್ ಮಾಡ್ತೇವೆ. ಬ್ಯಾಗ್ ಮಾಡಿದ ನಂತರ ಬೀಜ ಪ್ರಮಾಣ ಸಂಸ್ಥೆಯವರು ಬರ್ತಾರೆ. ಬೀಜ ಪ್ರಮಾಣ ಸಂಸ್ಥೆ ಬಂದು ಫಾರ್ ಎಕ್ಸಾಂಪಲ್ ಒಂದು 100 ಕ್ವಿಂಟಲ್ ಅವ್ರ ಬಲ್ಕ್ ಬೀಜ ಬಂದಿತ್ತಂದ್ರೆ ಅವ್ರದ್ದು ಟೋಟಲ್ ಲಾಟ್ ಗುಡ್ ಸೀಡ್ ಅಂದರೆ ಆಫ್ಟರ್ ಸಂಸ್ಕರಣೆ ಮಾಡಿದಾಗ ಅವ್ರದ್ದು ಒಂದು 85-90 ಕ್ವಿಂಟಲ್ ಬೀಜ ಬಂದಾಗ ಅದನ್ನು ನಾವು ಎಲ್ಲ 50 ಕೆಜಿ ಚೀಲಕ್ಕೆ ಪ್ಯಾಕ್ ಮಾಡಿಕೊಂಡು ಅವರಿಗೆ ಸೀಲ್ ಮಾಡಿ ನಾವು ಬೀಜ ಪ್ರಮಾಣ ಸಂಸ್ಥೆಯವ್ರನ್ನ ಕರೆಸ್ತೇವೆ. ಅವರು ಬೀಜ ಮೊಳಕೆ ಪ್ರಮಾಣಕ್ಕೆ ಎಲ್ಲ ಒಂದು ಲಾಟ್ ಸ್ಯಾಂಪಲ್ಸ್ ತೆಗಿತಾರೆ. ಸ್ಯಾಂಪಲ್ಸ್ ತೆಗೆದು ಬೀಜ ಮೊಳಕೆ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ನಮ್ಮ ಹೆಬ್ಬಾಳಲ್ಲಿದೆ ಅದು. ಹೆಬ್ಬಾಳಿಗೆ ಅಲ್ಲಿ ಕಳಿಸಿದಾಗ ಅಲ್ಲಿ ಮೊಳಕೆ ಪ್ರಮಾಣ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ನಮಗೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ರೈತರಿಗೆ ನಾವು ತಿಳಿಸ್ತೇವೆ ನಿಮ್ಮ ರಿಸಲ್ಟ್ ಪಾಸ್ ಆಗಿದೆ ಅಥವಾ ಫೇಲ್ ಆಗಿದೆ ಅಂತ. ಸರ್, ಯಾವುದೇ ಒಂದು ಬಿತ್ತನೆ ಬೀಜ ಆಗಿರ್ಬೋದು, ಒಂದು ಗ್ರಾಮದಲ್ಲಿ ಒಂದು 5 ಜನಕ್ಕೆ ನೀವು ಬೀಜ ಉತ್ಪಾದನೆಗೆ ಅವಕಾಶ ಕೊಟ್ಟಿರ್ತೀರ. ಈಗ ಅದನ್ನ ನೋಡಿ ಬೇರೆ ರೈತರು ನಮಗೆ ಕೊಡಿ ಸರ್ ಅಂತಂದಾಗ ನೀವು ಬೇರೆ ರೈತರಿಗೆ ಕೊಡಕ್ಕೆ ಅವಕಾಶ ಇದೆಯಾ? ನಮ್ದು ಲಿಮಿಟ್ಸ್ ನಾವು ನೋಡ್ಕೋಬೇಕಲ್ಲ. ನಮ್ಮ ಸಂಶೋಧನಾ ಕೇಂದ್ರದ ಒಂದು ಕೆಪಾಸಿಟಿ ಮತ್ತು ನಮಗೆ ಬೀಜ ನಿಗಮದಿಂದ ನಮಗೆ ಇನ್ನೇನು ಕೊಟ್ಟಿರ್ತಾರೆ ನಮಗೆ. ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಬೀಜ ನಿಗಮದಿಂದ ನಿಮ್ಮ ಶಿವಮೊಗ್ಗ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಬೀಜ ಘಟಕದ ವತಿಯಿಂದ ನಮಗೆ ಇಂತಿಷ್ಟು ಪ್ರಮಾಣದ ಬೀಜವನ್ನು ನೀವು ಉತ್ಪತ್ತಿ ಮಾಡಿಕೊಡಿ ಅಂತ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ 1,000 ಕ್ವಿಂಟಲ್ ನಮಗೆ ಭತ್ತದ ಇಂಡೆಂಟ್ ಬೀಜ ನಿಗಮದಿಂದ ನಮಗೆ ಬಂದಿದ್ರೆ ಅದು ಇಂಡೆಂಟ್ ಮುಂಚೆನೆ ಕೊಡ್ತಾರೆ. ನಾವು ಬೆಳೆ ಮುಂಗಾರು ಹಿಂಗೆ ಆಗೋಕಿನ ಮುಂಚೆನೆ ನಮಗೆ ಅದು ಒಂದು ಮೀಟಿಂಗ್ ಆಗುತ್ತೆ, ಒಂದು ಸಭೆ ಸೇರಿಕೊಂಡು ಆ ವಿಶ್ವವಿದ್ಯಾಲಯಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ವಿಶ್ವವಿದ್ಯಾಲಯದಲ್ಲಿ ಇಷ್ಟು ಮಾಡಬೇಕು, ಈ ವಿಶ್ವವಿದ್ಯಾಲಯದಲ್ಲಿ ಇಂಥ ವೆರೈಟೀಸ್ ಇಷ್ಟೇ ಕ್ವಿಂಟಲ್ ಆಗಬೇಕು ಅಂತೇಳಿ. ಆವಾಗ ಏನಾಗುತ್ತೆ, ನಮ್ಮ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಎಲ್ಲ ಬೀಜೋತ್ಪಾದನಾ ಮಾಡಿರ್ತಕ್ಕಂಥ ಈ ಸಂಶೋಧನಾ ಕೇಂದ್ರಗಳನ್ನೆಲ್ಲ ಒಂದು ಸಪರೇಟ್ ಒಂದು ಸಭೆ ಕರೆದು ಅದನ್ನು ಮತ್ತೆ ಇಂಟರ್ ನಮಗೆ ಮತ್ತೆ 250-300 ಆ ಥರ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ 1,000 ಕ್ವಿಂಟಲ್ ಇಂಡೆಂಟ್ ಇದೆ ನಮ್ಮ ಕತೆಯ ಸಂಶೋಧನಾ ಕೇಂದ್ರ ಅಂದಾಗ ನಮಗೆ ಒಂದು ಭತ್ತದಲ್ಲಿ ಅವರೇಜ್ ಒಂದು ಎಕರೆಗೆ ಒಂದು 25-30 ಕ್ವಿಂಟಲ್ ಬೀಜ ಬರುತ್ತೆ, ಉತ್ತಮ ಬೀಜ ಬರುತ್ತೆ ಅಂತ. 30 ಕ್ವಿಂಟಲ್ ಅಂತಂದ್ರೆ 1,000 ಎಕರೆಗೆ ವಿ ವಿಲ್ ಡಿವೈಡ್ ಬೈ 30. ಸೊ ಅಲ್ಲಿಗೊಂದು 30-35 ಎಕರೆ ಆಗುತ್ತೆ ಅಷ್ಟೇ. ಆ 35 ಎಕರೆಗಷ್ಟೇ ನಾವು ಇಲ್ಲಿ ಬೀಜ ಉತ್ಪಾದನೆ ಮಾಡ್ತೇವೆ. ಅದಕ್ಕಿಂತ ಒಂದು ಪ್ಲಸ್ ಒಂದು 10 ಎಕರೆ ಎಕ್ಸ್ಟ್ರಾ ತಗೊಂಡು, ಯಾಕಂದ್ರೆ ಅದಕ್ಕೆ ಮತ್ತೆ ಸಂಸ್ಕರಣೆ ಮಾಡಿದಾಗ ಲಾಸ್ ಆಗುತ್ತಲ್ಲ ಕೆಲವೊಂದೊಂದು ಕಾಯಿಜೋಳು ಹೋಗುತ್ತಲ್ಲ. ಸೊ ಒಂದು 40-45 ಎಕರೆ ಅಷ್ಟು ನಾವು ಬೀಜ ಉತ್ಪಾದನೆ ಮಾಡ್ತೇವೆ. 40-45 ಎಕರೆಗಳನ್ನು ಅಷ್ಟೇ ನಾವು ಆಯ್ಕೆ ಮಾಡ್ಕೋಬೇಕಿದ್ದಾಗ ನಾವು ಕೇವಲ ಲಿಮಿಟೆಡ್ ಇರ್ತದೆ, ಅದರಲ್ಲಿ ನಾವು ಬಂದವರು ಎಲ್ಲರಿಗೂ ಕೊಡೋದಿಲ್ಲ. ಆವಾಗ ಅವ್ರಿಗೆ ಏನು ಹೇಳ್ತೀವಿ ಅಂತಂದ್ರೆ ಅವ್ರಿಗೆ ಮತ್ತೆ ಯಾವ್ದಾದ್ರು ಬೇರೆ ಬೆಳೆ ಬಂತಂದ್ರೆ ಆ ಬೆಳೆನ ಅವ್ರಿಗೆ ಕೊಡ್ತೇವೆ. ಸರ್, ಈಗಿನ ಒಂದು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ನಮ್ಮ ರೈತರು ಸಾಕಷ್ಟು ರೀತಿಯಾದಂತಹ ಒಂದು ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಂತ ರೈತರ ಒಂದು ಅನಿಸಿಕೆ ಏನಿದೆ ಸರ್ ಇವತ್ತಿನ ದಿನದಲ್ಲಿ? ಎಸ್ಪೆಷಲಿ ಬೀಜೋತ್ಪಾದನೆ ಮಾಡಿರ್ತಕ್ಕಂಥ ರೈತರು ತುಂಬಾ ಖುಷಿ ಪಟ್ಟಿದ್ದಾರೆ. ಅವ್ರ ಜಮೀನಲ್ಲಿ ಬೆಳೀತಕ್ಕಂಥ ಎಲ್ಲ ಜಾಗವನ್ನ ಬೀಜೋತ್ಪಾದನೆ ಮಾಡ್ಬೇಕಂತ ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಇವಾಗಿನ ಒಂದು ಇದರಲ್ಲಿ ನೋಡಿ, ಭತ್ತ ಅಂದ್ರೆ ಮೊನ್ನೆ ಭತ್ತ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರೇಟ್ ಇರುತ್ತೆ, ಅದು ಮಧ್ಯದಲ್ಲಿ ಒಂದು ರೇಟ್ ಇರುತ್ತೆ, ಕೊನೆಗೆ ಒಂದು ರೇಟ್ ಇರುತ್ತೆ. ಹಾಗಾಗಿ ಅವರಿಗೆ ಬೆಲೆ ಬಗ್ಗೆ ಅವರಿಗೆ ಯಾವುದೇ ತರದ ಗೊಂದಲ ಇರೋದಿಲ್ಲ. ಆಮೇಲೆ ಹಣದ ಬಗ್ಗೆನೂ ಸಹ ಗೊಂದಲ ಇರೋದಿಲ್ಲ. ಎಲ್ಲ ನೇರವಾಗಿ ಯಾವುದೇ ದಲ್ಲಾಳಿಗಳು ಇರೋದಿಲ್ಲ ಇಲ್ಲಿ, ಯಾವುದೇ ದಲ್ಲಾಳಿ ಕಮಿಷನ್ ಕಟ್ಟುವಾಗಿಲ್ಲ, ಏನೂ ಇಲ್ಲ. ಆಮೇಲೆ ಇನ್ನೊಂದು ನಿಮಗೆ ಪ್ರಮುಖವಾಗಿ ಅಂತಂದ್ರೆ, ಅಂದ್ರೆ ಸಿರಿಧಾನ್ಯ ಬೆಳೆದ ಬೀಜೋತ್ಪಾದನೆ ಮಾಡಿದ ರೈತನಿಗೆ ಸಹಾಯಧನವನ್ನು ಅದು ಸಹ ರೈತನಿಗೆ ಬೂಸ್ಟಿಂಗ್ ಆದಂಗಾಗುತ್ತೆ. ಒಳ್ಳೆಯದು ಸರ್, ಇಲ್ಲೇ ತನಕ ಈ ಒಂದು ಸುಧಾರಿತ ಬಿತ್ತನೆ ಬೀಜಗಳ ಒಂದು ಉತ್ಪಾದನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ರೈತರೇ, ಬೀಜೋತ್ಪಾದನೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ ಬಿ ಮಂಜುನಾಥ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,848 ರೂಪಾಯಿ, ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,621 ರೂಪಾಯಿ, ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,169 ರೂಪಾಯಿ, ಗರಿಷ್ಠ 6,781 ರೂಪಾಯಿ, ಅಲಸಂದೆ ಕ್ವಿಂಟಾಲ್ಗೆ ಕನಿಷ್ಠ 6,559 ರೂಪಾಯಿ, ಗರಿಷ್ಠ 6,666 ರೂಪಾಯಿ, ಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,011 ರೂಪಾಯಿ, ಗರಿಷ್ಠ 2,121 ರೂಪಾಯಿ, ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1650 ರೂಪಾಯಿಯಾದರೆ ಗರಿಷ್ಠ 1949 ರೂಪಾಯಿ. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 1666 ರೂಪಾಯಿ, ಗರಿಷ್ಠ 2495 ರೂಪಾಯಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 41829 ರೂಪಾಯಿ, ಗರಿಷ್ಠ 49699 ರೂಪಾಯಿ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,000, ಗರಿಷ್ಠ 8,000 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 2,029 ರೂಪಾಯಿ, ಗರಿಷ್ಠ 6,425 ರೂಪಾಯಿ. ದ್ರಾಕ್ಷಿ ಕ್ವಿಂಟಾಲ್ಗೆ ಕನಿಷ್ಠ 3,000, ಗರಿಷ್ಠ 3,500 ರೂಪಾಯಿ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 2,069 ರೂಪಾಯಿಯಾದರೆ ಗರಿಷ್ಠ 6,569 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,600, ಗರಿಷ್ಠ 2,000 ರೂಪಾಯಿ. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300, ಗರಿಷ್ಠ 1,350 ರೂಪಾಯಿ. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,000, ಗರಿಷ್ಠ 2,000 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆ ಸಜ್ಜೆ ಕ್ವಿಂಟಾಲ್ಗೆ 1,501 ರೂಪಾಯಿ, ಗರಿಷ್ಠ 2,402 ರೂಪಾಯಿ. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 7,325 ರೂಪಾಯಿ. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,740 ರೂಪಾಯಿ, ಗರಿಷ್ಠ 3,110 ರೂಪಾಯಿ. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 5,641 ರೂಪಾಯಿ. ಗೋಧಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,568 ರೂಪಾಯಿ. ಇದುವರೆಗೂ ಕೊಟ್ಟೂರು, ಚನ್ನಗಿರಿ, ದಾವಣಗೆರೆ ಮತ್ತು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಜನಪದ ಗೀತೆ ಕೇಳಿದಿರಿ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ಪ್ರದೇಶ ವಾರ್ತೆಗಳು ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ಖಾತರಿಪಡಿಸುವಲ್ಲಿ ಹೈನುಗಾರಿಕೆ ವಲಯ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಹರಿಯಾಣದ ಕರ್ನಲ್ನಲ್ಲಿ ಇಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ರಾಷ್ಟೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಯ 19ನೇ ಘಟಿಕೋತ್ಸವ ಉದ್ದೇಶಿಸಿ ಅವರು ಮಾತನಾಡಿದರು. ಹೈನುಗಾರಿಕೆ ವಲಯ ದೇಶದ ಜಿಡಿಪಿಗೆ ಶೇಕಡ 5% ಕೊಡುಗೆ ನೀಡಿದ್ದು ಸುಮಾರು 8 ಕೋಟಿ ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಹೀಗಾಗಿ ದೇಶದ ಎಲ್ಲರನ್ನೊಳಗೊಂಡ ಅಭಿವೃದ್ದಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಹಸು ಕರು